ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ. ರೈತ ಬಾಂಧವರು ಈಗ ಕೇಳಿ ನುಗ್ಗೆ ಬೆಳೆ ಬೇಸಾಯ ಕುರಿತು ಕೊಪ್ಪಳ ಜಿಲ್ಲೆ ಬೆಟಗೇರಿ ಗ್ರಾಮದ ಅಂಬಟ್ಟಿ ಪೂರ್ಣಚಂದ್ರ ರಾವ್ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ರೈತರಾಗಿರ್ತಕ್ಕಂತಹ ಅಂಬಟಿ ಪೂರ್ಣಚಂದ್ರ ರಾವ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಈ ಬೆಟಗೇರಿ ಗ್ರಾಮದಲ್ಲಿ ಅವರನ್ನು ಭೇಟಿಯಾಗಿ ಅವರ ಕೃಷಿ ಅನುಭವಗಳನ್ನು ಇವತ್ತು ಸಂದರ್ಶನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರು ಮಾತಾಡ್ತಾ ಇದ್ದಾರೆ. ನಮಸ್ಕಾರ ಅಂಬಟಿ ಪೂರ್ಣಚಂದ್ರ ರಾವ್. ನಮಸ್ಕಾರ. ನಿಮ್ಮ ಹೆಸರು ತುಂಬಾ ಉದ್ದ ಇದೆ, ಅಂಬಟಿ ಪೂರ್ಣಚಂದ್ರ ರಾವ್. ಅಂಬಟಿ ಅನ್ನೋದು ಸರ್ನೇಮ್ ರೀ. ಪೂರ್ಣಚಂದ್ರ ರಾವ್ ಅನ್ನೋದು ನಿಮ್ಮ ಹೆಸರು. ಅಂಬಟಿ ಅಂದ್ರೆ ಊರ್ ಹೆಸರ ಅಥವಾ ಏನು? ಇಲ್ರಿ, ನಮ್ಮ ಸರ್ನೇಮ್. ಸರ್ನೇಮ್, ಸರಿ. ಈ ಸರ್ನೇಮ್ ಒಂದು ಊರನ್ನ ಹೇಳುತ್ತೆ ಅಥವಾ ಏನಾದ್ರೂ ರಿಚುವಲ್ಸ್ ಹೇಳುತ್ತೆ? ಇಲ್ಲ ಸರ್, ವೃತ್ತಿ ಹೇಳುತ್ತೆ. ಅಂಬಟಿ ಅನ್ನೋದು ನಮ್ಮ ದಾಯಾದಿಗಳು ಇಂಥವ್ರು ಇರ್ತಾರಲ್ರಿ, ಅಂದ್ರೆ ನಮ್ಮ ಅಜ್ಜಿ ಯಾವ್ದನ್ ಕಾಲದಾಗಿದ್ದ ಬಂದಿತ್ತು ನಮ್ಗೆ 4,000 ಗೊತ್ತದ್ರಿ, ನಮ್ಮ ಹಿರಿಯ ತಲೆಗಳು ಅಲ್ಲಿದಿಂದ ಅಷ್ಟೇ ನಮಗ್ ಗೊತ್ತ್ರಿ, ಅದಕ್ಕಿಂತ ನನಗ್ ಗೊತ್ತಿಲ್ಲ. ಅಂಬಟಿ ಅನ್ನೋದು ನಂಬಲ್ಲಿ ಒಂದು ಊರು, ಸಣ್ಣ ಹಳ್ಳಿ ಅಂತದೈತಿ. ಆದ್ರೂ ಅಲ್ಲಿ 4-5 ಹಳ್ಳಿಯಾಗ ಅಂಬಟಿ ಅನ್ನೋ ಅಡ್ಡೆಸರವರು ಅದಾರ್ರಿ. ಅಂಬಟಿಯನ್ನ ಊರಿದ್ರು ಸಹಿತ ಅಂಬಟಿಯನ್ನ ಅಡ್ಡೆಸರು ಇದ್ದಾರೆ. ಹಾಗಾದ್ರೆ ಇದು ಏನೋ ಬೇರೆ ಇರಬೇಕು, ಅದ್ರ ಬಗ್ಗೆ ನೀವೇನು ತಿಳ್ಕೊಳಕ್ ಪ್ರಯತ್ನ ಮಾಡಿಲ್ಲ? ಅಂದ್ರ ನಂಬಲ್ಲಿ ಗೋರಂಟ್ಲ ಅಂಬಟಿ ಇಂತ ಹೆಸರು ಬಹಳ ಅದಾವ್ರಿ. ಆ ಗೋರಂಟ್ಲ ಅನ್ನೋ ಊರು ಇರ್ತಿ, ಅಂಬಟಿ ಅನ್ನೋ ಊರು ಇರ್ತಿ, ಈ ತರ ಅದಾವ್ರಿ. ಸರಿ, ಈಗ ನೀವು ಅಂದ್ರೆ ನಿಮ್ಮ ಅದೇ ಹೆಸರನ್ನು ನೋಡಿದ್ರೆ ನೀವು ಇಲ್ಲಿಯವರಲ್ಲ. ಅಲ್ರಿ, ನಾವು ಮೂಲತಿ ಪ್ರಕಾಶನ್ ಜಿಲ್ಲಾ, ಆಂಧ್ರ ಪ್ರದೇಶ. ಈ ಕೊಪ್ಪಳ ಜಿಲ್ಲೆಗೆ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಕೊಪ್ಪಳ ಜಿಲ್ಲೆಗೆ ಬಂದು 25 ವರ್ಷ ಆಗೈತ್ರಿ. ಈಗ ನಿಮ್ಗೆ ವಯಸ್ಸು ಎಷ್ಟು? 45 ರೀ. 45 ವರ್ಷ, 20 ವರ್ಷ ಕಳೆದಿದ್ರಿ. 25 ವರ್ಷ ಕಳೆದಿದ್ರಿ. ಕೃಷಿಗಾಗಿ ಬಂದ್ರ ಬೇರೆ ಯಾವ ಉದ್ದೇಶಕ್ಕಾಗಿ ಕಡೆ ಬಂದ್ರಿ? ನಮಗೆ ಅಲ್ಲಿ ಸ್ವಲ್ಪ ಭೂಮಿ 2 ಎಕರೆ, ನಮ್ಮ ತಂದೆಯವ್ರ ಆಸ್ತಿ 2 ಎಕರೆ ಇತ್ತು. ಹಂಗಾಗಿ ನಮಗ್ ಇಬ್ಬರು ಮಕ್ಕಳದಿ, ನಮ್ಮ ಅಣ್ಣವರೊಬ್ರು, ನಾವೊಬ್ರು, ಇಬ್ರು ಗಂಡು ಮಕ್ಕಳದಿ ಇರೋದ್ ಕಾರಣಕ್ಕ ವಲಸಿಗ ನಮ್ಮ ಅಪ್ಪಾಜಿನೇ ಸ್ವಲ್ಪ ಐತಿವಲ್ಲ ಬೆಳವಣಿಗೆ ಆಗಲ್ಲ ಅಂತಂದು ವಳಸ್ ಬಂದಿರಿ. ಫಸ್ಟ್ ಬಳ್ಳಾರಿ ಒಕ್ರೇಣಿ ಕ್ಯಾಂಪ್, ಅಂಬಾವಿ ಮಗ್ಲ ಒಕ್ರೇಣಿ ಕ್ಯಾಂಪ್ನಿಗ ಹೊಲ ಮಾಡಿದ್ದೀವಿ. ಅದು ಸ್ವಂತ ಹೊಲ ಅಲ್ರಿ, ಲೀಸ್ಗೆ ಮಾಡಿ. ಮತ್ತೆ ಆಮೇಲೆ ಈ ಕಡೆ ಬಂದ್ರಿ? ಆಮೇಲೆ ನಾನು ಸ್ವಲ್ಪ ಏಜಿಗೆ ಬಂದ್ಮೇಲೆ ನಾನು ಇಲ್ಲಿ ಬೆಟಗೇರಿಗೆ ಬಂದೆ. ಕೃಷಿ ನಿಮ್ಗೆ ನೋಡಿ, ಅಲ್ಲಿ ಸ್ವಲ್ಪ ಭೂಮಿ ಇತ್ತು, ಆಗಲ್ಲ ಅಂತ ಈ ಕಡೆ ಬಂದ್ರಿ. ಆದ್ರೆ ಕೃಷಿಯಲ್ಲಿ ಅನುಭವ ಅಥವಾ ಕೃಷಿಯಲ್ಲಿ ನಾನು ಏನ್ ಮಾಡಬಲ್ಲೆ, ಏನ್ ಹೇಗೆ ಅಂತ ಆರಂಭದಲ್ಲಿ ಹಂಗೆ ಸಣ್ಣಾಗಿ ಮಾಡ್ಕೊಂತ ಬಂದಿ. ನಮ್ಮ ಅಪ್ಪಾಜಿ ಅವರು ಆಂಧ್ರಲಿಂದ ಬಿಟ್ಟು ಬಂದರು ಇಲ್ಲಿ ಬಳ್ಳಾರಿ, ಮೆಡಿಸಿನ್ ಗಿಡ, ಹತ್ತಿ, ಅವೆರಡೇ ಕ್ರಾಪ್ ಮಾಡ್ತಿದ್ದರು. ನಾವು ಬರೇ ಇವೇ 2 ಕ್ರಾಪ್ನಾಗ ಜೀವ ಕಳಿಬಾರ್ದಲ್ರಿ, ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಯೋಚನೆ ಮಾಡ್ಬೇಕು ಹಂಗಂತಂದು ನಾವು ಈ ಕಡೆ ಬಂದಿರಿ. ಇಲ್ಲಿ ವಾತಾವರಣಕ್ಕೆ ಸೂಟ್ಬೋಲ್ ಆಗ ಅಂತದ್ದು ಯಾವ್ದ ಕ್ರಾಪ್ ಅನ್ನೋದು ನೋಡ್ಕೊಂಡಾಗ ಇಲ್ಲಿ ತರಕಾರಿ ಬೆಳೆಗಳು ಅಂತ ನಡೀತವ್ರಿ. ಇನ್ನ ಒಂದು ಹೊಸ್ತಾಗಿ ನುಗ್ಗಿ ಬೇಸಾಯ ನಾವು ಆಯ್ಕೆ ಮಾಡ್ಕೊಂಡ್ವಿ. ತರಕಾರಿ ಬೆಳೆಗಳು, ನುಗ್ಗಿ, ಹೌದ್ರಿ, ಮೊದ್ಲು ನೀವು ಆಯ್ಕೆ ಮಾಡ್ಕೊಂಡ್ರಿ. ಪ್ರಧಾನ ಬೆಳೆ ನಮ್ದು ನುಗ್ಗಿ. ನುಗ್ಗೆನೆ ಎಷ್ಟು ಎಕರೆ ಮಾಡ್ತಿದ್ರಿ? ನಾವು ಇವಾಗಂತ 10 ಎಕರೆ ಐತ್ರಿ, ಮೊದ್ಲಾಗ 40 ಎಕರೆ ಮಾಡಿದ್ವಿ. ಮೊದ್ಲು ಅಂದ್ರೆ ಎಷ್ಟು ವರ್ಷಗಳಿಂದ? ಒಂದು 5 ವರ್ಷ ಮಾಡಿದ್ದೆ ರೀ. 40 ಎಕರೆ. 40 ಎಕರೆ ನುಗ್ಗೆನೆ ಬೆಳೆದ? ಏನ್ ಕಾರಣ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಕಾರಣ? ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ ರೀ. ಇನ್ವೆಸ್ಟ್ಮೆಂಟ್ ಕಡಿಮೆ, ಇನ್ಕಮ್ ಜಾಸ್ತಿ ಇರುತ್ತೆ. ಸೊ ಆದಾಯ ಜಾಸ್ತಿ? ಆದಾಯ ಜಾಸ್ತಿ. ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗೆ ಏನಾದರೂ ಹಾನಿ ಆಗ್ಬೋದು, ಲಾಸ್ ಆಗ್ಬೋದು, ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗುತ್ತೆ ಅಂತ ಏನ? ನುಗ್ಗಿ ಬೆಳೆಗಂತ ನಮ್ಗೆ ಯಾವಾಗಲೂ 25 ವರ್ಷದಿಂದ ನೋಡಕತ್ತೀನಿ ರೀ ನಾವು. 25 ವರ್ಷದಿಂದ ನಮ್ಗೆ ಲಾಸ್ ಅನ್ನೋದು ಇಲ್ವೇ ಇಲ್ಲ. ಕಂಡಿಲ್ರಿ. ಒಂದು ಕೋವಿಡ್ ಟೈಮ್ನಾಗ ಸ್ವಲ್ಪ ಇನ್ಕಮ್ ಬಂದಿಲ್ಲ ಅಷ್ಟೇ, ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಆ ಸಮಯ ಒಂದ್ ಬಿಟ್ರೆ ಇನ್ನು ಉಳಿದೆಲ್ಲ ಯಾವಾಗ್ಲೂ ನಮ್ಗೆ ಲಾಸ್ ಅನ್ನೋದು. ನುಗ್ಗೆಗೆ ಯಾವಾಗ್ಲೂ ಬೇಡಿಕೆ ಇದೆ. 40 ಎಕರೆ ನೀವು ನುಗ್ಗೆ ಬೆಳೀತಾ ಇದ್ರಿ ಅಂದ್ರೆ ಅದು ಕಟಾವು ಬಂತು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಹೋಗ್ತಿತ್ತು ಮಾರ್ಕೆಟ್ಗೆ? ಕಟಾವು ಬಂತಂದ್ರ ಡೈಲಿ ಒಂದ್ 20-30 ಮಂದಿ ಆಳು ಇರ್ತಾರ್ರಿ, ಲೇಬರ್ ಕರ್ಕೊಂತಿ, ಅವ್ರನ್ನ ಕರ್ಕೊಂಡು ಕಟಿಂಗ್ ಮಾಡೋದು, ಗ್ರೇಡಿಂಗ್ ಮಾಡೋದು, ಪ್ಯಾಕಿಂಗ್ ಮಾಡೋದು, ಅವನ ಒಂದು ಟಾಟಾ ಎಸಿಗಾರ ಇಲ್ಲಕ್ರ ಒಂದು ಬೋಲೋರೋ ಗಾಡಿಗಾರ ಹಾಕಿ ಕಲ್ಸ್ಬಿಡ್ತೇನೆ. ಫೋನ್ ಮುಖಾಂತರ ವಾರಕ್ಕೊಂದ್ಸಲ ಹೋಗ್ತಿದ್ದ? ವಾರಕ್ಕಲ್ರಿ, ಡೈಲಿ ಡೈಲಿ ಹೋಗೋದು. 40 ಎಕರೆ ಇದ್ದಾಗ ಡೈಲಿ 4 ಗಾಡಿ ಕಟಿಂಗ್, ದಿನ 4 ಗಾಡಿ, ಬೋಲೋರೋ ಆಗ್ಲಿ ಟಾಟಾ ಎಸಿ ಆಗ್ಲಿ ಯಾವ್ದು 4 ಗಾಡಿ ಕಟಿಂಗ್. ಎಲ್ಲೆಲ್ಲ ಹೋಗ್ತಿತ್ತು ಮಾಲೆಲ್ಲಾರು? ಶಿವಮೊಗ್ಗ ಹೋಗುತ್ತೆ, ದಾವಣಗೆರೆ ಹೋಗುತ್ತೆ, ಹುಬ್ಳಿ ಹೋಗುತ್ತೆ, ಬೆಳಗಾವಿ ಹೋಗುತ್ತೆ, ಬೆಂಗಳೂರು ಹೋಗುತ್ತೆ, ಅಲ್ಲಿವರೆ ಬರೋರ ಆಂಧ್ರ ಪ್ರದೇಶ ಹೋಗುತ್ತೆ ವಿಜಯವಾಡಕ್ಕೆ. ಇಲ್ಲಿಂದ ಟ್ರೈನ್ ಪಾರ್ಸೆಲ್ ಹಾಕಿದ್ರಿ ಮೊದ್ಲಾಗ, ಇವಾಗ ಆಗ್ತಾ ಇಲ್ಲ. ಪ್ರತಿದಿನ ಅಷ್ಟು ಲೋಡ್ ಹೋಗ್ತಾ ಇತ್ತು ಅಂದ್ರೆ ಬೆಲೆ ಹೇಗೆ ಸಿಕ್ತಿತ್ತು, ಎಷ್ಟು ಆದಾಯ ಬರ್ತಾಯಿತ್ತು ಅಂದ್ರೆ ಸರ್, ಈಗ ನುಗ್ಗಿ ಬೆಳೆ ಜನವರಿಲಿಂದ ಮೇ ತಿಂಗಳವರೆಗೆ ಅಷ್ಟೇ ಬರ್ತಿದ್ರಿ, ಕಾಯಿ ಬರೋ ಟೈಮ್ ಇವೇ 5 ಜನವರಿಯಿಂದ ಮೇ ತಿಂಗಳವರೆಗೆ ಅಷ್ಟೇ ಅಷ್ಟೇ ಬರಾದ್ರಿ, ಕಂಟಿನ್ಯೂ ಬರಲ್ರಿ. ಈಗ ಜನವರಿಲಿಂದ ಫೆಬ್ರವರಿ ತಿಂಗಳ ಕೊನೆವರೆಗೆ 2 ತಿಂಗಳು ಚಲೋ ರೇಟ್ ಇರ್ತಾರೆ, ಅಂದ್ರೆ 4,000 ಹಿಡಿದು 10,000 ಮಟ್ಟ ರೇಟ್ ಇರ್ಬೋದು. ಈ ಉಳ್ಕಿದ ಟೈಮ್ನಾಗ 2,000 ರೂಪಾಯಿ, 1,500 2,000-2,500 ರೂಪಾಯಿ ಕನ್ಫರ್ಮ್ ಕ್ವಿಂಟಲ್ಗೆ. ಕ್ವಿಂಟಲ್ಗೆ ಮಾರ್ಚ್ ಟು ಮೇ. ಈಗ ನೋಡಿ, ನೀವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ರಂದ್ರೆ ನಿಮಗೆ ಮಾರ್ಕೆಟೆ ಸಂಪರ್ಕ, ಅಲ್ಲಿ ಖರೀದಾರ ಸಂಪರ್ಕ ಇವು ಬಹಳ ಮುಖ್ಯ. ಹೌದು ರೀ, ಅಲ್ಲಿಗೆ ಮಾರ್ಕೆಟ್ ಅಷ್ಟು ಎಸ್ಟಾಬ್ಲಿಷ್ ಇದೆಯಾ ಇಲ್ಲ ಅನ್ನೋದು ಕಾಂಟ್ಯಾಕ್ಟ್, ಅದೆಲ್ಲ ಹೇಗೆ ಅಂದ್ರೆ ನಾವು ಫಸ್ಟ್ಗೆ ಮೊದಲಾಗಿಂದ ಮಾಡ್ತಾ ಇದ್ದೀವಲ್ರಿ, 25 ವರ್ಷದಿಂದ ಯಾರು ನಂಬಿಕಸ್ತರ ಅನ್ನೋದು ಗೊತ್ತಾಗತ್ತೆ. ಆ ಮಾರ್ಕೆಟ್ನಾಗ ಯಾರ ಅಂಗಡಿ ಚಲೋ ಐತೆ ಅನ್ನೋದು ನಮ್ಗೆ ಐಡಿಯಾ ಇರುತ್ತೆ. ಹಂಗಾಗಿ ನಮ್ ನೋಡಿ ಸುತ್ತಮುತ್ತ ನಮ್ಮ ಬಟಗೇರಿ ಏರಿಯಾದಾಗ ಲೋಕಲ್ ರೈತರನ್ನು ಜಗ್ ಮಂದಿ ಮಾಡ್ತಾರ್ರಿ. ಈಗ ನೀವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಕೃಷಿ ಮಾಡಬೇಕು ಅಂದಾಗೆ, ಈಗ ನುಗ್ಗೆಕಾಯಿನೇ ಬೆಳೆ ಬೆಳಿಬೇಕು ಅನ್ನೋದ್ರೆ, ಬೆಳೆ ಚೆನ್ನಾಗಿ ಬರಬೇಕು ಅನ್ನೋದ್ರೆ ಭೂಮಿ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಭೂಮಿಯ ಫಲವತ್ತತೆ ಹೇಗಿದೆ ಅನ್ನೋದು ನೋಡ್ಕೊಳ್ಳೋದು ಇಂಪಾರ್ಟೆಂಟ್, ಫಲವತ್ತತೆ ಅದನ್ನ ಅಭಿವೃದ್ಧಿ ಪಡಿಸ್ಕೊಳ್ಳೋದು ಬಹಳ ಮುಖ್ಯ. ಇದನ್ನೆಲ್ಲ ಹೇಗೆ ಮಾಡಿದ್ರಿ, ಸ್ಟಾರ್ಟಿಂಗ್ ಏನೇನು ಮಾಡಿದ್ರಿ? ಇಲ್ಲಿ ಮೊದಲಾಗ ಮೆಡಿಸಿನ್ ಗಿಡ ಮಾಡಿದ್ರಿ, ಬೂದಿ ರೋಗ ಒಂದು ಕಂಡು ಬರುತ್ತೆ. ಹಂಗಾಗಿ ಇಲ್ಲಿ ಮೆಡಿಸಿನ್ ಗಿಡಕ್ಕೆ ಸೂಟಬಲ್ ಅಲ್ಲ ಅಂತ ಗೊತ್ತಾಗದು ಗೊತ್ತಾಗಿದೆ. ಹೊಸ್ತಾಗಿ ಏನಾರ ಟ್ರೈ ಮಾಡೋಣ ಅಂತಂದು ನುಗ್ಗಿ ಹಾಕಿದ್ರಿ. ಎಷ್ಟು 4 ಎಕರೆ ಹಾಕಿರಿ ಫಸ್ಟ್, 4 ಎಕರೆ ಸಕ್ಸಸ್ ಆತು. ಅಲ್ಲಿಂದ ಜಚ್ಚಿಗೆ ಮಾಡ್ಕೊಂತ ಬಂದ್ವಿ. ಅಂದ್ರೆ ನುಗ್ಗೆ ಬೆಳೆಗೆ ಯಾವುದೇ ಸಮಸ್ಯೆಗಳು ಇರಲಿಲ್ಲ? ಇರ್ತವ್ರಿ, ಸ್ವಲ್ಪ ಕೀಡಿ ಕಾಟ ಇರುತ್ತೆ, ಲೀಫ್ ಸ್ವಲ್ಪ ಹಣ್ಣಾಗಿ ಉದುರುತ್ತೆ. ಇವು ಕೀಡಿ ಅಂದ್ರೆ ಹೆಚ್ಚಿಗೆ ಮಳೆ ಆಗಿದ್ರ ಸ್ವಲ್ಪ ಗಿಡ ಡ್ಯಾಮೇಜ್ ಹಾಕೋರಿ ಹಿಂಗ. ಸೊ ಕೀಟ ಕಾಟ ಅಂದ್ರೆ ಯಾವ ಹಂತದಲ್ಲಿ ಬರ್ತದೆ? ಎಲ್ಲಾ ಹಂತದಲ್ಲಿ ಬರ್ತೀರಿ, ಆ ಅಂತ ಈ ಅಂತ ಅಲ್ಲ. ಅಂದ್ರೆ ಅದ್ರ ಬೆಳೆಯ ಯಾವ ಭಾಗಕ್ಕೆ ತೊಂದರೆ ಕೊಡ್ತದೆ ಅಂತ? ಕಾಯಿ ಜನವರಿ ಒಳಗ ತೊಂದರೆ ಕೊಡ್ತೀರಿ. ಜನವರಿ ಅನ್ನೋದು ಬಿಸಿಲು ಜಾಸ್ತಿ ಆದಾಗ ಆದಾಗ ಕೀಡಿ ಕಾಟ ಇರಲ್ರಿ. ಈ ರೈನ್ ಸೀಸನ್ನಾಗ, ಈ ಚಳಿ ಸೀಸನ್ನಾಗ. ಸೊ ಅದನ್ನ ಅದು ನಿಯಂತ್ರಣಕ್ಕೆ ಏನೇನ್ ಮಾಡ್ತೀರಿ? ನಾವು ಬೇನೆಣ್ಣೆ ಒಂದು ಯೂಸ್ ಮಾಡ್ತೀರಿ, ಪ್ರೆಮ್ನೋಪಾಸ್, ಇಮಮ್ಯಾಕ್ ಬೆಂಜೇಟ್, ಇವನು ಲೈಟ್ ಆಗಿ ಅದಕ್ಕೆ ಹೆಚ್ಚಿಗೆ ಡೋಸ್ ಕೊಟ್ಟದ್ರೂ ತಡೆಯಲ್ರಿ, ಎಲಿ ಉದುರು ಹೋಗುತ್ತೆ. ಲೈಟ್ ಆಗಿ ಸ್ಪ್ರೇ ಮಾಡಬೇಕು, ಸ್ಪ್ರೇ ಮಾಡ್ತಾರೆ. ಸೊ ಒಂದು ಕೀಡೆ ಕಾಟ ಅಂತ ಹೇಳಿದ್ರಿ, ಆಮೇಲೆ ಎಲೆ ಹಣ್ಣಾಗಿ ಉದುರುತ್ತೆ ಅಂತ ಹೇಳಿದ್ರಿ, ಈ ಸಮಸ್ಯೆ ಯಾವ ತಿಂಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ? ಮಳೆಗಾಲದಾಗ ಎಲಿ ಉದುರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೀಡಿ ಕಾಟ ಅನ್ನೋದು ಮಳೆಗಾಲದಾಗನೂ ಇರುತ್ತೆ, ಚಳಿಗಾಲಕ್ಕೂ ಇರ್ತಾರೆ ಲೈಟ್ ಆಗಿ. ಬಿಸಿಲು ಬಿಸಿಲು ಜಾಸ್ತಿ ಜಾಸ್ತಿ ಆದ ಹೈ ಟೆಂಪರೇಚರ್ ಆಗ್ತಾ ಇದ್ರ ಕ್ಲೈಮೇಟ್ ಅವಾಗ ಕಡಿಮೆ ಆಗ್ತಾ ಇರ್ತಾರೆ ಕೀಡಿ ಕಾಟ. ಎಲೆ ಹಣ್ಣಾಗಿ ಉದುರೋದ್ರಿಂದ ಯಾವ ರೀತಿಯ ನಷ್ಟ ಆಗ್ತದೆ? ಬೂದ್ ರೋಗ ಅಂತಂದು ಬರ್ತೀರಿ ಅದಕ್ಕೆ. ಇಲ್ಲಿ ಡ್ರೈ ಕ್ಲೈಮೇಟ್ ಇರೋದ್ರಿಂದ ಗಾಳಿನೇಗೂ ತೇವಾಂಶ ಕಡಿಮೆ ಇರೋದ್ರಿಂದ ಆ ತರ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಾರ್ಬನ್ ಡೈಸಿಯಂ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ. ಅದಕ್ಕೆ ಬಹಳ ದುಬಾರಿ ಔಷಧಿ ಏನು ಬೇಕಿಲ್ಲ, ಕಂಟ್ರೋಲ್ ಆಗ್ತದೆ. ಕಂಟ್ರೋಲ್ ಆಗುತ್ತೆ, ಇಮಿಡಿಯೇಟ್ಲಿ ಕಂಟ್ರೋಲ್ ಆಗುತ್ತೆ. ಕೀಡೆ ಆದ್ರೂ ಅಷ್ಟೇ ಫಾಸ್ಟ್ ಆಗಿ ಕಂಟ್ರೋಲ್ ಆಗುತ್ತೆ. 40 ಎಕರೆ ನೀವು ನುಗ್ಗೆ ಬೆಳೀತಾ ಇದ್ದೀರಿ, ಬೆಳೆದಿದ್ರಿ, ಸೊ ಇದನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಆಳುಗಳು ಬೇಕು, ಹೆಚ್ಚು ಕೆಲಸ ಸಾಮಾನು ಇವೆಲ್ಲ ಬೇಕು, ಸಲಕರಣೆಗಳೆಲ್ಲ ಬೇಕು. ಏನೇನು ಮಾಡ್ತಿದ್ರಿ? ನಮಗೊಂದು ಎರಡು ಟ್ಯಾಕ್ಟ್ರಿ ಅದಾವ ರೀ, ನಾವು ಗಂಡ ಹೆಂಡತಿ ಇಬ್ಬರು ಅದೇವ್ರಿ. ಇಲ್ಲಿ ಲೋಕಲ್ನಾಗ ಲೇಬರ್ ಸಿಗ್ತಾರ ರೀ, ಕರ್ಕೊಂತೀವಿ ರೀ. ನಾವು ಹೊಲ್ದಾಗೆ ಮನೆ ಇರುತ್ತೆ, ಎರಡು ದನ ಅದಾವ್ರಿ, ಒಂದು ಎರಡು ಆಕಳ ಅದಾವ್ರಿ, ಒಂದು ಎಮ್ಮೆ ಐತ್ರಿ, ಒಂದು 50-60 ಕೋಳಿ ಅದಾವ್ರಿ, ಜವರಿ ಕೋಳಿ. ಹೊಲ್ದಾಗೆ ಆರಾಮ ಒಂದೇ ಮನೆ ಐತೆ, 50 ಎಕರೆ ಹೊಲ, ಒಂದೇ ಹೊಲ ನಡಕ ಮನೆ ಐತ್ರಿ. ಪ್ರತಿ ಬಾರಿ ಒಂದು ನಿಮ್ಗೆ ಅಂದ್ರೆ ಒಂದು ಲೋಡ್ ಹೋಯ್ತು ಅಂದ್ರೆ ಎಷ್ಟು ಆದಾಯ ಇರ್ತಿತ್ತು, ಎಷ್ಟು ಕ್ಯಾಶ್ ಆಗ್ತಿತ್ತು? ಟೈಮಿಂಗ್ ಮೇಲ್ರಿ, ನಾ ಹೇಳಿನಲ್ರಿ, ಜನವರಿ ಟು ಫೆಬ್ರವರಿ ವರೆಗೆ ಜಾಸ್ತಿ 4-10,000 ಮಟ್ಟ ರೇಟ್ ಇರುತ್ತೆ ರೀ. ಅವಾಗ ಕ್ವಾಂಟಿಟಿ ಕಡಿಮೆ ಬರುತ್ತೆ, ಕಡಿಮೆ ಬರ್ತದೆ. ಹೌದ್ರಿ, ಫೆಬ್ರವರಿ ಆನಂತರ ಮಾರ್ಚ್ ಲಿಂದ ಮೇವರೆಗೆ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ರೀ. ಅವಾಗ ರೇಟ್ ಎಲ್ಲಾರ ಹತ್ರ ಕಾಯಿ ಬರ್ತಾ ಇರ್ತದೆ, ಮಾರ್ಕೆಟಿಂಗ್ ಕಾಯಿ ಜಾಸ್ತಿ ಆಗುತ್ತೆ, ರೇಟ್ ಕಡಿಮೆ ಆಗ್ತದೆ. ಹೌದ್ರಿ. ಆನ್ಯುವಲ್ ಇನ್ಕಮ್ ಏನ್ರಿ? ಒಂದ್ ಎಕರಕ್ಕೆ 60 ಕ್ವಿಂಟಾಲ್ ಬರುತ್ತೆ, 6 ಟನ್ ಒಂದ್ ವರ್ಷಕ್ಕೆ ಬರುತ್ತೆ. ಅದು ಒಂದ್ ಟನ್ಗೆ ಮಿನಿಮಮ್ 2,000 ರೂಪಾಯಿ, 20,000 ಇಟ್ಕೊಂಡ್ರು 120,000 ರೂಪಾಯಿ ಅದ್ರ ಇನ್ಕಮ್ ರೀ. ಅದರಲ್ಲಿ ಖರ್ಚು 30,000 ರೂಪಾಯಿ ಖರ್ಚು ಹೋಗುತ್ತೆ ಎಕರೆಗೆ, 120,000 ಬರ್ತದೆ. ಸೊ ಲಾರ್ಜ್ ಅಲ್ಲಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ದೊಡ್ಡ ಆದಾಯ ಸಿಗ್ತದೆ. ಇನ್ನೊಂದು ಬಹಳ ಮೇಂಟೆನೆನ್ಸ್ ಖರ್ಚು ಕಡಿಮೆ ರೀ, ಕಡಿಮೆ ಇರ್ತದೆ. ಸೊ ಹಾಗಾಗಿ ನುಗ್ಗೆಗೆ ಹೆಚ್ಚು ಒತ್ತು ಕೊಟ್ಟಿದೆ. ಅದ್ರಾಗ 12 ತಿಂಗಳ ಬೆಳಿಗ್ಗೆ 30,000 ಖರ್ಚು ಮಾಡ್ತೀವಿ. ನಾವು ಬರೇ 3-4 ತಿಂಗಳ ಬೆಳಿ ಮೆಕ್ಕೆಜೋಳಕ್ಕ 30,000 ಖರ್ಚು ಮಾಡ್ತೀವಿ. ಓಹೋ, ಇದು 12 ತಿಂಗಳ ಬೆಳಿ. ಹೌದು, 12 ತಿಂಗಳಿಗೂ ನಾವು ಖರ್ಚು ಮಾಡೋದು 30,000. ಈ ನುಗ್ಗೆ ಬೆಳೆಯ ಅಂದ್ರೆ ಅದನ್ನ ಉಪಚಾರದ ಕ್ರಮಗಳೇನೇನು, ಏನಾದ್ರು ಕಟಿಂಗ್ಸ್ ಮಾಡೋದು ಎಲ್ಲ ಇರ್ತದೆ? ಈಗ ಅದೇ ಗಿಡಗಳು ಮತ್ತೆ ಮುಂದುವರಿತಾ ಇರ್ತದೆ, ಹೇಗೆ ಅದು? ಅದನ್ನ ಪ್ರೂನಿಂಗ್ ಮಾಡ್ತೇವೆ. ವಾಲಿ ಯಾವಾಗ? ಒಂದು ವರ್ಷ ಆದ್ಮೇಲೆ, ಮೇ ತಿಂಗಳ ಆದ್ಮೇಲೆ ಫಸ್ಟ್ ಮಳೆಗಾಲ ಚಾಲೂ ಆಗುತ್ತೆ. ಅವಾಗ ಕಾಯೆಲ್ಲ ಕ್ಲೋಸ್ ಹಾಕೋವು, ಗಿಡದ ಕಾಯಿ ಇರಲ್ರಿ, ಅಲ್ಲಿಗೆ ಮುಕ್ತಾಯ ಆ ವರ್ಷದ ಪೀಕ್. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಸುತ್ತಲಿ ವಾಲಿ ವಾಲಿ ಛತ್ರಿ ಕೊಡಿ ಬಂದಂತಾಗ ಕಟ್ ಮಾಡ್ಕೊಂತೀವ್ರಿ. ಅವಾಗ ವಳ್ಳಿ ಸಿಗತವ್ರಿ, ಅದ್ರಂತಾಗ 10 ವರ್ಷ ಮಟ ಇಡ್ಬೋದ್ರಿ ಗಿಡ, ಒಂದು ಗಿಡ. ನಿಮ್ಗೆ ಮತ್ತೆ ಬೇರೆ ಯಾವ್ದು ಖರ್ಚು ಇರೋದಿಲ್ಲ? ಕಲ್ಟಿವೇಶನ್ ನಾವ್ ಏನ್ ಮಾಡ್ತೀವಿ, ಸಾಲಿನಿಂದ ಸಾಲಿಗೆ 9 ಫೀಟ್, ಗಿಡದಿಂದ ಗಿಡಕ್ಕೆ 9 ಫೀಟ್ ಮಾಡ್ತೀವಿ. ಎರಡು ಸೈಡ್ ಟ್ರ್ಯಾಕ್ಟರಿ ಅಡ್ಡಾಡಂತಾಗ ಮಾಡ್ತೀವಿ. ಅವಾಗ ಬಡ್ಡೆಗಷ್ಟೇ 1 ಫೀಟ್ ಸುತ್ತಲಿ, 1 ಫೀಟ್ ಕಸ ಉಡ್ಕೊಂತದ. ಸೊ ಅಷ್ಟು ಅಂತರ ಮೇಂಟೈನ್ ಮಾಡೋದ್ರಿಂದ ಸ್ವಲ್ಪ ನಿರ್ವಹಣೆ, ಗಾಳಿ ಬಿಸಿಲು ಜಾಸ್ತಿ ಬಡಿತದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ. ಕಳೆ ನಿಯಂತ್ರಣಕ್ಕೆ ಏನ್ ಮಾಡ್ತೀರಿ? ಕಳೆ ನಿಯಂತ್ರಣಕ್ಕ 1 ಎಕರಕ್ಕ 450 ಗಿಡ ಕಳೆ ಆಕ್ಚುಲಿ ಅಷ್ಟು ಸಮಸ್ಯೆ ಆಗ್ಲಿಕ್ಕಿಲ್ಲ, ಸಮಸ್ಯೆ ಬೆಳೆದಿರ್ತದೆ ಅಲ್ರಿ. 49x9 ಫೀಟ್ ಸಾಲ್ ಇದ್ದಾಗ ಎರಡು ಸೈಡ್ ನಾವು ಟ್ರ್ಯಾಕ್ಟರ್ ಹೊಡ್ಕೊಂಡ್ಬಿಡ್ತೀವಿ, 450 ಗಿಡ ಇರ್ತವೆ 1 ಎಕರಕ್ಕ. ಇವು 450 ಗಿಡಕ್ಕ ಒಂದ್ 4 ಮಂದಿ ತಲಾ 100 ಗಿಡ ಆದ್ರೆ ಆಯ್ ಮಾಡಿದ್ರು. ಆಮೇಲೆ ಇದು ದೊಡ್ಡ ಗಿಡ ಆಗಿರೋದ್ರಿಂದ ಕಳೆಯಿಂದ ಅಂತ ಸಮಸ್ಯೆ ಆಗ್ಲಿಕ್ಕೆ ಸಮಸ್ಯೆ ಆಗಲ್ಲ. ಜೊತೆಗೆ ಗಿಡಗಳಿಗೆ ಔಷಧೋಪಚಾರಗಳಿಗೆ ಯಂತ್ರಗಳನ್ನು ಬಳಕೆ ಮಾಡ್ತಿರೋ, ಸಿಂಪರಣೆಗೆ ಮನುಷ್ಯರ ಆಳುಗಳನ್ನು ಬಳಕೆ ಮಾಡ್ಕೊಳ್ತಾರೆ, ಹೇಗೆ? ನಮ್ಗೆ ಸಿಂಪರಣೆಗೆ ಟ್ರ್ಯಾಕ್ಟರಿ ಐತ್ರಿ, ಲಾಡ್ಜ್ 40 ಎಕರೆ ಒಂದೇ ದಿನ ಸ್ಪ್ರೇ ಮಾಡೋ ಅಂತ ಟ್ರ್ಯಾಕ್ಟರಿ ಐತ್ರಿ. ಇಬ್ಬರು ಲೇಬರ್ ಕರ್ಕೊಂಡ್ರೆ 40 ಎಕರೆ ಸ್ಪ್ರೇ ಆಗುತ್ತೆ, ಸ್ಪ್ರೇ ಆಗ್ಬಿಡ್ತದೆ. ಸೊ ಹಾಗಾಗಿ ನಿರ್ವಹಣೆ ಕಡಿಮೆ, ಆಮೇಲೆ ಕಡಿಮೆ ಆಳುಗಳಿಂದ ಇದನ್ನು ಮ್ಯಾನೇಜ್ ಮಾಡಬಹುದು ಅಂತ ಹೇಳಿನೇ ದೊಡ್ಡ ಪ್ರಮಾಣದಲ್ಲಿ ನುಗ್ಗೆ ಬೆಳೀತಾ ಇದ್ರಿ. ನುಗ್ಗೆಕಾಯಿ ಒಂದನೇ ನಿಮ್ಮ ಆದಾಯದ ಮೂಲನೋ ಅಥವಾ ನುಗ್ಗೆ ಗಿಡದಿಂದ ಬೇರೆ ಪರ್ಯಾಯ ಉತ್ಪನ್ನಗಳು ಇದಾವ ಏನಾದರೂ? ಬೀಜ ತೆಗಿತೀನಿ ನಾವು, ಒಂದಿಷ್ಟು ಗಿಡ ಅಂತಂದು ಸೆಲೆಕ್ಟ್ ಮಾಡ್ಕೊಂಡು ಬೀಜ ತೆಗಿತೀನಿ. ಅವು ಬೀಜಲಿಂದ ಮಾರಾಟ ಮಾಡ್ತೀನಿ. ರೈತರು ಇರ್ತಾರಲ್ರಿ, ನಮಗ ಬೀಜ ಕೊಡ್ರಿ ಅಂತಾರ, ಅವ್ರ ಹತ್ರ ಅದಕ್ಕೆ ತಕ್ಕಂತ ರೇಟ್ ಕೊಟ್ಟು ಬೀಜವನ್ನು ಮಾರಾಟ ಮಾಡ್ತೀರಿ. ಬೇರೆ ಈಗ ಇತ್ತೀಚೆಗೆ ನುಗ್ಗೆಯ ಪ್ರತಿಯೊಂದು ಭಾಗವು ಸಹಿತ ಮಾರ್ಕೆಟ್ ಬಹಳ ಕಮ್ಮಿ ಇದ್ದಾಗ, ಈಗ ಒಣ ಮೆಣಸಿನಕಾಯಿ ಆದ್ರೆ ಗ್ರೀನ್ ಚಿಲ್ಲಿ ಹರಿತಾರು, ಅವು ಬಿಟ್ರೆ ಹಣ್ಣುಗಾಯಿ ಹಾಕೋ ಒಣಕಾಯಿ ಹಾಕೋ, ಎರಡು ತರ ಮಾಡ್ಕೋಬಹುದು. ಇದು ನುಗ್ಗೆಗ ಇಷ್ಟು ದಿನ ನಮ್ಗ ಒಂದು 4-5 ವರ್ಷದ ಮಟ್ಟ ಐಡಿಯಾ ಇದ್ದಿದ್ದಿಲ್ಲ. ಇವಾಗ ಏನಾಗುತ್ತಂದ್ರೆ ಈ ಕೋವಿಡ್ ಬಂದಾಗಲಿಂದ ಮೊರಿಂಗಾ ಪೌಡರ್ ಅಂತಂದು, ಮೊರಿಂಗಾ ಆಯಿಲ್ ಅಂತಂದು, ಇವು ಸೋಷಲ್ ಮೀಡಿಯಾದಾಗ ಇವು ಬಹಳ ವಿಪರೀತ ಪ್ರಚಾರ ಆಗಿ ಹಂಗೇನ್ ಮಾಡಿದೀನಿ ಅಂದ್ರೆ ನಾವು ಸ್ವಲ್ಪ ಇದ್ರಿ ಏನಾಗತ್ತ ನೋಡಣ ಅಂತಂದು ವೇಸ್ಟೇಜ್. ಈಗ ನಾವು ಎಲ್ಲರ ಆಳು ಲೇಬರ್ ಅರೆ ಹೊತ್ನಾಗ ಒಂದಿಷ್ಟು ಬುಟ್ಟಿರ್ತಾರೆ ಕಾಯಿ ದಪ್ಪ ಆಗಿರುತ್ತೆ, ಅದನ್ನ ಹರಿದು ಕಟ್ತಿದ್ವಿ ಮೊದ್ಲಾಗ, ಯಾಕಂದ್ರೆ ಗಿಡ ಒಜ್ಜಾಗುತ್ತೆ ದಪ್ಪ ಆಗಿದೆ, ಅದನ್ನ ವೇಸ್ಟ್ ಅಂದ್ಲ ಹರಿದು ಬಿಡ್ತಿದ್ವಿ. ಅದನ್ನೇನ್ ಮಾಡ್ತೀವಿ ಈಗ ಅಲ್ಲೇ ಬಲೆ ಹಾಕ್ಬಿಟ್ಟು ಬೀಜ ಆದ್ಮೇಲೆ ಅದನ್ನ ಬೀಜ ಕಲೆಕ್ಟ್ ಮಾಡ್ಕೊಂಡು ಆಯಿಲ್ ಕಲಸಕತ್ತೀವಿ. ನುಗ್ಗೆ ಬೀಜದ ಎಣ್ಣೆಯನ್ನು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ? ನಾವು ಮಾಡಲ್ಲ, ನಾವು ತಮಿಳ್ನಾಡಿಗೆ ಕಳಿಸ್ತೀರಿ. ಹೌದ್ರಿ, ಅಲ್ಲಿ ಫ್ಯಾಕ್ಟ್ರೀಸ್ ಅದಾವ. ಅದನ್ನು ಖರೀದಿದಾರ ಇದ್ದಾರೆ, ಅದ್ರಿಂದ ಖರೀದಿದಾರೆ. ಆ ರೀತಿಯ ಒಣಗಿದ ಬೀಜಗಳನ್ನ ಎಷ್ಟು ಉತ್ಪನ್ನ ಆಗ್ತದೆ ನಿಮ್ಗೆ? ಅಂದ್ರೆ ನಾವು ಕಾಸೆಕಾಯಿ ಅರಿತೀನಿ ಅಲ್ರಿ, ಉಳಿದದ ಬೀಜ ಅಷ್ಟೇ ನಮ್ಮ 4 ಕ್ವಿಂಟಲ್ 3 ಕ್ವಿಂಟಲ್ ಹಿಂಗ್ ಕಲಿಸ್ತೀನಿ ವರ್ಷ. 1 ಕ್ವಿಂಟಲ್ ಬಂದು 30,000 ರೂಪಾಯಿ. 1 ಕ್ವಿಂಟಲ್ 30,000 ರೂಪಾಯಿ. ನಾಲ್ಕೈದು ಕ್ವಿಂಟಲ್ ಆಗ್ತದೆ ಸ್ವಲ್ಪ ಚಿಕ್ಕ. ಅಂದ್ರೆ ಈಗಿರ 10-15 ಎಕರೆ ಹೊಲದಾಗ 4 ಕ್ವಿಂಟಲ್ 40 ಎಕರೆ ಹಾಕ್ದಾಗ ಒಂದೊಂದು ಟೈಮ್ ಏನಾಗತ್ತೆ, ಲೇಬರ್ ಬಹಳ ಬಿಟ್ಟು ಬಿಡ್ತಾರ್ರಿ, ಕಾಯಿ ಹರಿಯದಾಗಲ್ಲ ಅವಾಗ, ಬಹಳ ವೇಸ್ಟೇಜ್ ಆಗೈತೆ ಅವಾಗ. ನಮ್ಗ ಈಗ ಐಡಿಯಾ ಇದ್ದಿದ್ದಿಲ್ಲ ಅವಾಗ. ಈಗ ಅದು ವೇಸ್ಟೇಜ್ ಅಲ್ಲ, ಅದು ಇದು ವೇಸ್ಟೇಜ್ ಅಲ್ರಿ, ಅದಕ್ಕಿಂತ ಹೆಚ್ಚು ಹೆಚ್ಚಿಗೆ. ಸೊ ಒಟ್ಟು ನುಗ್ಗೆಕಾಯಿ ಹೆಚ್ಚು ಲಾಭದಾಯಕ. ಹೌದ್ರಿ, ಆರ್ಗಾನಿಕ್ ನೇಗ್ ಮಾಡಿದ್ರ ಲೀಫ್ ನೇಗ್ ತಗೊಂತಾರ್ರಿ, ಆದ್ರೆ ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗುತ್ತೆ, ಅದಕ್ಕೊಂದು ಆರ್ಗಾನಿಕ್ ಸರ್ಟಿಫಿಕೇಟ್ ಬರ್ಬೇಕಾಗುತ್ತೆ. ಆದ್ರೆ ನಮಗ ಈ ಲೋಕಲ್ ನೇಗ್ ಏನಾಗೈತೆ ಅಂದ್ರೆ, ನಾವ್ ಒಬ್ಬನೇ ಆರ್ಗಾನಿಕ್ ಮಾಡಕ್ ಹೋಗೋದಂದ್ರೆ ನಮ್ಮ ಹೊಲದ ಮಕ್ಳ ಅವರು ಪೆಸ್ಟಿಸೈಡ್ ಸ್ಪ್ರೇ ಮಾಡಿರ್ತಾರ ಕ್ಲೈಮೇಟ್ನಾಗ. ನಾವು ಆರ್ಗಾನಿಕ್ ಮಾಡಿದ್ರು ಮಗ್ಳವರು ಔಷಧಿ ಸಿಂಪಡಣೆ ಮಾಡ್ಯಾರ ಅಂದ್ರೆ ಅದು ಗಾಳಿನಾಗ ಬರ್ತದೆ, ನಾವು ಮಾಡಿದ್ದು ವ್ಯರ್ಥ ಆಗುತ್ತೆ. ಹಾಗೆ ಸರ್ಟಿಫೈಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ನಿಮಗೆ ನುಗ್ಗೆಕಾಯಿ ಬೆಳೆ ತುಂಬಾ ದೊಡ್ಡ ಮಟ್ಟದ ಲಾಭದಾಯಕವಾಗಿದೆ ಅಂತಕ್ಕಂಥದ್ದು, ಜೊತೆಗೆ ಕೊಪ್ಪಳದ ಗಿಡಿಗೆರೆ ಅಕ್ಕಪಕ್ಕದಲ್ಲಿ ಕೆಲವು ನುಗ್ಗೆಕಾಯಿಯ ಉಪ ಉತ್ಪನ್ನಗಳನ್ನ ಇಂಡಸ್ಟ್ರಿ ಮಾಡ್ಕೊಂಡಿದ್ದಾರೆ, ಪೌಡರ್ ಮಾಡ್ತಾ ಇದಾರೆ. ನಿಮ್ಮಲ್ಲಿ ಖರೀದಿಗೆ ಏನಾದ್ರು ಬರ್ತಿದ್ರಾ ಹೇಗೆ ಅಂತ ಅವರು ಕೇಳ್ಯಾರ್ರಿ, ಆರ್ಗಾನಿಕ್ ಮಾಡ್ರಿ ಅಂತಂದ್ರೆ, ಸರ್ ನಾವು ಆರ್ಗಾನಿಕ್ ಮಾಡಕ್ ಹೋಗ್ತೀನಿ, ಅದು ಸರ್ಟಿಫೈಡ್ ಸಲುವಾಗಿ ಮತ್ತೆ ನಮ್ಮ ಹೊಲದ ಮಕ್ಕಳ ಸ್ಪ್ರೇ ಮಾಡ್ತಾರ್ರಿ, ಆಗಲ್ರಿ ಸರ್, 100% ಅಂತ ಆಗಲ್ಲ. ಮಾಡ್ತೀನಿ, ನನಗೆ 4 ಆಕಳದವ್ರಿ, ಗೋಮೂತ್ರ ಕಲೆಕ್ಟ್ ಮಾಡ್ಕೊಂತೀನಿ, ಗಂಜಲ ಎಲ್ಲ ರೆಡಿ ಮಾಡ್ಕೊಂತೀವ್ರಿ, ಗೋಕೃಪ ಅಂತ ಇವೆಲ್ಲ ರೆಡಿ ಮಾಡ್ಕೊಂತೀವ್ರಿ. ಆದ್ರೆ ಮಾಡಿದ್ರು ಅದು ಸರ್ಟಿಫಿಕೇಟ್ ಬರಲ್ರಿ, ಯಾಕಂದ್ರ ಪರಿಸ್ಥಿತಿ ಹಿಂಗೈತ್ರಿ. ನಾನು ಮಾಡ್ತೀನಿ ಅಂದ್ರ ಮಗ್ಳ ಬೇರೆದವ್ರನ್ನ ಕನ್ವಿನ್ಸ್ ಮಾಡೋದಾಗಲ್ಲ. ಈಗ ನೀವೇ ಅಂದ್ರೆ ನಿಮ್ಮನ್ನೇ ಗಮನದಲ್ಲಿ ಇಟ್ಕೊಂಡು ನೋಡೋಣ, ಅಕ್ಕಪಕ್ಕದವರು ಅವ್ರು ಏನೇ ಬೆಳೆಸ್ಕೊಳ್ಳಿ, ನೀವು ಬೆಳೆಯುವ ಬೆಳೆಗಳಿಗೆ ಆರ್ಗಾನಿಕ್ ಪ್ರಮಾಣ ಹೆಚ್ಚಿದೆಯಾ ಕಡಿಮೆ ಇದೆಯಾ? ಆರ್ಗಾನಿಕ್ ಪ್ರಮಾಣ ಆಕ್ಚುಲಿ ಆಂಧ್ರದಾರ ಅಂದ್ರ ಗೊಬ್ಬರ ಜಾಸ್ತಿ ಹಾಕ್ತಾರೆ, ಎಣ್ಣೆ ಜಾಸ್ತಿ ಹೊಡಿತಾರೆ. ಇದು ಒಂದು ಆರೋಪ, ಇದು ಒಂದು ಆರೋಪ ಐತ್ರಿ. ಅದು ಮಾಡ್ತಾರೆ ಕೂಡ, ಮಾಡ್ತಾರೆ ಕೂಡ. ಆದ್ರೆ ನಾವು ಏನ್ ಮಾಡ್ತೀವಿ ಅಂದ್ರ ಅದಕ್ಕೆ ಏನ್ ಬೇಕು ಅಷ್ಟೇ ಸ್ಪ್ರೇ ಮಾಡ್ತೀವಿ. ಇನ್ನೊಂದು, ನಾವು ಆರ್ಗಾನಿಕ್ನಾಗ ಈಗ ಮೀನ ತಗೊಂತೀವ್ರಿ, ಮೀನ ಒಂದು 4 ಕೆಜಿ ಮೀನ ತಗೊಂಡ್ರು, ಒಂದ್ 2 ಕೆಜಿ ಬೆಲ್ಲ ಹಾಕಿ ಒಂದು 20 ದಿನ ಅದನ್ನ ಕಟ್ಗಿಲೆ ಒಂದ್ ಸೈಡ್ ತಿರುಗಿಕೊಂತ ಇದ್ದು ಬಿಟ್ರ ಅದು ಒಳ್ಳೆ ಅಮಿನೋ ಆಸಿಡ್ ಆಗತ್ತ್ರಿ. ಇಂಥವೆಲ್ಲ ಮಾಡ್ತೀವಿ. ಅದು ಯಾವ್ದಕ್ಕೆ ಉಪಯೋಗ ಆಗುತ್ತೆ? ಈಗ ನುಗ್ಗಿ ಬೆಳೆ ಫ್ಲವರ್ ಉದುರ್ತದ್ರಿ, ಗ್ರೋತ್ ಬರಲ್ಲ, ಅಂತವದ್ಕ ಒಳ್ಳೆ ಫ್ಲವರ್ ಡ್ರಾಪ್ ಆಗತ್ರಿ ಒಂದ್ ಟೈಮ್ನಾಗ, ಅವಾಗ ಉಪಯೋಗ ಆಗತ್ತ್ರಿ. ಅಂದ್ರ ಅದು ಸ್ವಲ್ಪ ಮೇನ್ ವಾಸನೆ ಬರ್ತಾ ಇರ್ತೀರಿ. ನಾವು ಟ್ಯಾಕ್ಟ್ರಿ ಪಂಪ್ ಅದಾವಲ್ರಿ, ನಮಗ್ ಪ್ರಾಬ್ಲಮ್ ಇಲ್ಲ. ಸೊ ಅಮಿನೋ ಆಸಿಡ್ ನೀವೇ ಮಾಡ್ಕೊಳ್ತೀರಿ? 1 ಲೀಟರ್ ಅಮಿನೋ ಆಸಿಡ್ ತಗೋಬೇಕಂದ್ರೆ 8 ರಿಂದ 12 ಸಾವಿರ ರೂಪಾಯಿ ಲೀಟರ್ ಐತ್ರಿ ಹೊರಗಡೆ. ನಾವು 4 ಕೆಜಿ ಫಿಶ್ ತಗೊಂಡ್ರು, 2 ಕೆಜಿ ಬೆಲ್ಲ ತಗೊಂಡು ನಾವು ಮಾಡ್ಕೊಂಡ್ರೆ ಎಷ್ಟು ಲೀಟರ್ ಆಗುತ್ತೆ? 5 ಲೀಟರ್ ಆಗುತ್ತೆ. ಓಹೋ, ಇದೇ ರೀತಿ ನೀವು ಬೇರೆ ಬೇರೆ ಸಾವಯವ ಈ ತರದ ಒಳಸುರಿಗಳು ಏನೇನ್ ಮಾಡ್ತೀರಿ, ಏನೇನ್ ತಯಾರು ಮಾಡ್ಕೊಂತೀರಿ? ನಮಗ ಜವಾರಿ ಕೋಳಿ ಅದಾವ್ರಿ, 4 ದನ ಅದಾವ್ರಿ, ಆಕ್ಳ ಮನಿಗೆ ಎಲ್ಲ ಅಲ್ಲೇ ಮನಿ ಸಾಮಾನ ಕಾಯಿಪಲ್ಯ ಹಾಲು ಆಯ್ತು ಮಟ್ಟಿ ಎಲ್ಲವೂ ಆರ್ಗಾನಿಕ್ ಹೊಲ್ದಾಗ ಮನಿ ಐತಿ, ಒಂದೇ ಮನಿ ಬೇಕಾದಂಗ ಹೆಸರು ಇರ್ತದೆ ಮೇಯ್ತವ್ರಿ, ಖರ್ಚಿರಲ್ಲ. ಈಗ ನೋಡಿ ಇದು ದೊಡ್ಡ ಪ್ರಮಾಣದ 40 ಎಕರೆಯಲ್ಲಿ ನೀವು ಬೆಳೀತಾ ಇದ್ರಿ, ಯಾಕೆ ಕಡಿಮೆ ಮಾಡ್ತಾ ಬಂದ್ರಿ? ಕಡಿಮೆ ಅಂದ್ರೆ ಅವಳಕ್ಕೆ ಕನ್ವರ್ಟ್ ಆಗಿದ್ರಿ, ಪ್ರತಿ ಒಂದು ಏಕ ಬೆಳೆ ಅದೇ ಆಗ್ಬಾರ್ದು, ಮೆಕ್ಕೆಜೋಳ ಹಾಕ್ತೀವಿ ಪರ್ಯಾಯ ಬೆಳೆಗೆ ಹೋಗ್ತಾ ಇದ್ರಿ, ಅದು ಲಾಭದಾಯಕವಾಗಿರ್ಬೇಕು ಅಂತ. ಹೌದು, ಔಡಲವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಔಡಲ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂದ್ರೆ ಸರ್, ಇಲ್ಲಿ ಒಂದು ಕ್ರಾಪ್ ಮೆಕ್ಕೆಜೋಳ ಫಸ್ಟ್ ಮಾಡ್ತೀವ್ರಿ. ಹೌದು, ಸೆಕೆಂಡ್ ಕ್ರಾಪ್ನಾಗ ಏನಾಗ್ಬೇಕು, ಸನ್ಫ್ಲವರ್ಕ್ ಹೋಗ್ಬೇಕು ಸೂರ್ಯಪಾನಕ್ಕೆ, ಇಲ್ಲ ಸಜ್ಜಿಗೆ ಹೋಗ್ಬೇಕು. ಇವು ಗುಬ್ಬಿ ಕಾಟ್ ಜಾಸ್ತಿ ಆಗೈತೆ ನಮ್ಗೆ. ಈ ಅವಳ ಹಾಕಿದ್ರ ಗುಬ್ಬಿ ಕಾಟ್ ಪ್ರಾಬ್ಲಮ್ ಇಲ್ರಿ. ದನದ ದನ ಕುರಿ ಪರಿ ಬಂದು ಮೇಯ್ತು ಅನ್ನೋದು ಪ್ರಾಬ್ಲಮ್ ಇಲ್ಲ. ಕುರಿ ಯಾರು ದೂರ್ಲಿಂದ ಹೊಡ್ಕೊಂಡು ಹೋಗ್ತಾರ್ರಿ ಅವಳು ಬೆಳೆಯಿದ್ರು, ಯಾಕಂದ್ರೆ ಅವು ತಿಂದ್ರ ಸ್ವಲ್ಪ ಸಮಸ್ಯೆ ಕರಳು ಎಫೆಕ್ಟ್ ಆಗತ್ತ ಅಂತಂದು ಕುರಿಯವರು ದೂರ ಹೋಗ್ತಾರೆ. ಗುಬ್ಬಿಗಳಿಗೆಲ್ಲ ಆಹಾರ ಇಲ್ದಂಗೆ ಮಾಡ್ಬಿಟ್ಟು ಅಂದ್ರೆ ಬೇರೆ ಮೆಕ್ಕೆಜೋಳ ಇರ್ತವಲ್ರಿ ಆ ಟೈಮ್ನಾಗ ತಿಂತ ಇರ್ತವೆ. ಸುತ್ತಲಿ ಗುಬ್ಬಿಗಳಿಗೆ ಆಹಾರ ಇಲ್ಲ ಅಂದ್ರೆ ಈಗ ನಾವು ಹೊಡಿಬೇಕಲ್ರಿ ಈಗ. ಹಾಗೆ ಒಂದು ಜೋಳ ಅದ್ರ ನಡಕ ಒಂದು ಜೋಳ ತಿನ್ನಿ ಕಾಳ ಹಾಕ್ತೀರಿ ಅಕಡಿ ಕಾಳ ಅಂತ. ಅದ್ರಾಗ ಅವು ಇನ್ನೂ ಒಂದು ಆಕಡಿ ಕಾಳ ಅಂತ ಅವು ಹಾಕ್ಬಿಟ್ರ ಅದ್ರ ಮೇಲೆ ಕುಂತು ಇದ್ರ ಮೇಲೆ ಇದ್ದ ಕೀಡಿ ತಿಂತದ್ರಿ. ಸೊ ಅಕಡಿ ವ್ಯವಸ್ಥೆನೂ ಇದೆ. ಹೌದು. ಯಾವ್ಯಾವ ಬೆಳೆಯಲ್ಲಿ ಅಕಡಿಯನ್ನ ಹಾಕೊಂತಾರೆ? ಅವಳಕ್ಕೊಂದೇ ರೀ. ಅವಳ ಬೆಳೆಗ ಕೀಡಿ ಎರೆಗ ಬ್ಲಾಕ್ ಸಾಯಿಲ್ ಹೋದ್ರ ಕಡ್ಲಿ ಉಳ್ಳಿಗಡ್ಲಿ ಬೀಜ ಅದ್ರಾಗ ಅಕಡಿ ಕಾಳ ಹಾಕ್ತೀನಿ. ಇದು ಅವಳಕ್ ಬಂದಾಗ ಇದಕ್ಕೆ ಹಾಕ್ತೀರಿ. ಅವಳ ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರಿ? ಇವಾಗ 40 ಎಕರೆ ಡ್ರೈ ಲ್ಯಾಂಡ್ನಾಗ ಐತ್ರಿ. ಒಣಭೂಮಿಯಲ್ಲಿ? ಒಣಭೂಮಿ. ಅಲ್ಲಿ ನೀರಿಲ್ಲ? ನೀರಿಲ್ರಿ, ಮಳೆ ಆಶ್ರಿತ. ಮಳೆ ಆಶ್ರಿತ. ಹೌದು. ಬೆಳೆಗೆ ತೊಂದರೆ ಆಗಲ್ಲ? ಇವಾಗ 1 ತಿಂಗಳು ಬೆಳೆ ಆಗೈತ್ರಿ. ಸೊ ಈಗ ನೀವು ಅವಡಲಕ್ಕೆ ಇಷ್ಟು ದಿನ ಮಳೆ ಆಗೈತ್ರಿ, ಬಿತ್ತಿನಿಂದ ಇವತ್ತಿವರೆಗೆ ಮಳೆ, ಮೊನ್ನೆವರೆಗೆ ಮಳೆ ಐತ್ರಿ. 1 ತಿಂಗಳು ಏಕ ಮಳೆ ಆಗೈತಿ. ಇವಾಗ ಗಡ್ಡಿ ಹೊಡೆಯಕಂತಾರ. ಸೊ ಔಡಲ ಬೆಳಿಬೇಕು ಅಂತೇಳಿ ಯಾಕೆ ನಿರ್ಧಾರ ಮಾಡಿದ್ರಿ? ಮಾರುಕಟ್ಟೆಯ ಹಿನ್ನೆಲೆ ಎಲ್ಲ ತಿಳಿದುಕೊಂಡಿದ್ದೀರಾ? ಅದರ ಮುಂದಿನ ಪ್ರೋಸೆಸ್ ಏನಾಗ್ತದೆ? ಯಾವ ಉದ್ದೇಶಕ್ಕಾಗಿ ನೀವು ಅದನ್ನ ಬಳಕೆ ಮಾಡ್ಕೋಬೇಕಂತ? ಸರ್, ಈಗ ಏನಾಗೈತೆ ಅಂದ್ರೆ ಫಸ್ಟ್ಗೆ ಹಿತ್ತಲ್ದಾಗ ಒಂದು ಗೆಳೆ ಬೆಳ್ಕೊಳ್ಳೋದು, ಮನೆಗೆ ಹುಡ್ರು ಸಣ್ಣ ಹುಡ್ರು ಹುಟ್ಟಿದಾಗ ಸ್ವಲ್ಪ ತೇಲಿಗೆ ಹಚ್ಚೋದು, ಮೈಗೆ ಹಚ್ಚೋದು, ಮೈ ಸ್ಟ್ರಾಂಗ್ ಆಕಾರ ಅಂತಂದು ಸ್ಕಿನ್ ಸ್ಮೂತ್ ಆಗಿರುತ್ತನ್ನೋದಕ್ಕೆ, ಹೇರ್ ಸ್ಮೂತ್ ಇರುತ್ತನ್ನ ಅದಕ್ಕೆ ಅವಾಗ ಸಣ್ಣ ಹುಡ್ರಿದ್ದಾಗ ಹಚ್ತಿದ್ದೀರಿ. ನಮಗ ಏನಾರ ಹೆಲ್ತ್ ಜ್ವರ ಬಂದಾಗ ಅಂತವತ್ನಿಗೆ ಏನಾದ್ರು ಮನೆಗ ತಯಾರು ಮಾಡಿದಂತ ಅವಳೆಣ್ಣಿನ ಪಲ್ಯ ಮಾಡಿ ತಿನ್ನಿಸ್ತಿದ್ರಿ ನಮ್ಮ ಹಿರಿಯರು, ಅಜ್ಜ ಅಮ್ಮ. ಅವಾಗ ಆರಾಮ ಇಲ್ದಾಗ್ರಿ, ಸುಧಾರಿಸ್ಲಿ ಅನ್ನೋದಕ್ಕ ಹಂಗ್ ಮಾಡ್ತಿದ್ರಿ. ಅವು ಯಾಕೆ ಹಚ್ತಾರೋ, ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬೇಬಿ ಸೋಪು ಬೇಬಿ ಪೌಡರ್ ಬಂದವ್ರಿ, ಬೇಬಿ ಆಯಿಲ್ ಇತ್ತೀಚಿನ ಹುಡ್ರಿಗೆಲ್ಲ ನಮ್ಮ ಮಕ್ಕಳಿಗೂ ಅವನೇ ಬಳಸಿದ್ರಿ. ಇವಾಗ ಗೊತ್ತಾಗತ್ರಿ ಕೋವಿಡ್ ಬಂದ ಮೇಲೆ ಸ್ವಲ್ಪ ಆರ್ಗ್ಯಾನಿಕ್ ಅಂದ್ರೆ ಏನು, ಇದು ಏನು ಅನ್ನೋದು. ಇವಾಗ ಏನ್ ಮಾಡ್ತಿದ್ದೆ ಅಂದ್ರೆ ಕೋವಿಡ್ ಬಂದಾಗಲಿಂದ ಮನೆಗೆ ಸಹಿತ ಈ ಗಾಣದ ಎಣ್ಣೆ, ಈ ಕೊಬ್ಬರಿ, ನಮ್ಗು 60-70 ತೆಂಗಿನ ಗಿಡ ಅದಾವ್ರಿ, ಅದ್ರ ಅದೇ ಕೊಬ್ಬರಿ ತಗೊಂಡು ಗಾಣಕ್ಕೆ ಹೋಗಿ ಹಾಕ್ಸ್ಕೊಂಡ್ ಬಂದ್ಬಿಡ್ತೇನೆ. ನಿಮ್ಮ ಊರಲ್ಲಿ ಇದೆಯಾ ಗಾಣ? ಇಲ್ರಿ, ಇಲ್ಲಿ ಬಟಿಗೆ ಕೊಪ್ಪಳದಲ್ಲಿ ಐತಿರಿ, ಬಟಿಗೆರ್ಲಿಂದ 1-20 ಕಿಲೋಮೀಟರ್ ಕೊಪ್ಪಳ. ಕಿನಾಲ್ ರೋಡ್, ಕಿನಾಲ್ ರೋಡ್ ಅಲ್ಲಿ ಅಲ್ಲಿ ಹೋಗಿ ಹಾಕ್ಸ್ಕೊಂಡ್ ಬರ್ತೀರಿ? ಅಲ್ಲಿ ಹೋಗಿ ಹಾಕ್ಸ್ಕೊಂಡ್ ಬರ್ತೀರಿ. ಸೊ ಈಗ ಗಾಣದ ಎಣ್ಣೆಯನ್ನು ಗಾಣದ. ಸೊ ಈಗ ಔಡಲ ಎಷ್ಟು ಎಕರೆಗೆ ವಿಸ್ತರಿಸ್ಕೊಂಡಿರಿ? ಇವಾಗ 40 ಎಕರೆಗೂ ವಿಸ್ತರಿಸ್ಕೊಂಡಿರಿ. 40 ಎಕರೆಗೆ ಇನ್ನ ಮೆಕ್ಕೆಜೋಳ ಐತ್ರಿ, ಅದು ಬಂದ ಮೇಲೆ ಇನ್ನೊಂದು 20 ಎಕರೆನ ಹಾಕ್ಬೇಕ್ರಿ. ಇನ್ನೊಂದು 1 ತಿಂಗಳದಾಗ ಮೆಕ್ಕೆಜೋಳ ಕಟಿಂಗ್ ಆಗುತ್ತೆ. ಎಷ್ಟು ಕ್ವಿಂಟಲ್ ನಿರೀಕ್ಷೆ ಇದೆ ನಿಮಗೆ? ಇದೇ ವರ್ಷ ಡ್ರೈ ಲ್ಯಾಂಡ್ ಹಾಕಿದ್ದು 40 ಎಕರೆ ಹಾಕಿದ್ದು. ಮೆಕ್ಕೆಜೋಳ ತಕ್ಕೊಂಡು ಇಲ್ಲಿ ಮಸಾರಿ ರೆಡ್ ಸಾಯಿಲ್ ನಮ್ದು ನೀರಾವರಿ, ಅದಕ್ಕೆ ಹಾಕಿದಾಗ 8 ಕ್ವಿಂಟಲ್ನಿಂದ 10 ಕ್ವಿಂಟಲ್ ಬರುತ್ತೆ ಒಂದು ಎಕರೆ. ಔಡಲದ ಮಾರುಕಟ್ಟೆ ಬಗ್ಗೆ ನಿಮ್ಗೆ ತಿಳ್ಕೊಂಡಿದ್ದೀರಾ? ಖರೀದಿ ಎಲ್ಲಿ ಆಗ್ತದೆ? ಖರೀದಿ ಅಂದ್ರೆ ನಮ್ಗ ಇದ್ರಾಗ ಐಡಿಯಾ ಇದ್ದಿದ್ದಿಲ್ರಿ. ಏನು ನಮ್ಮ ಬ್ರದರ್ ಅದಾರ್ರಿ, ನಮ್ಮ ಅಣ್ಣವರು, ಅವರು ರಾಯಚೂರ್ ಹತ್ರ ಇರ್ತಾರ್ರಿ, ಅವ್ರಿಗೆ ಗೊತ್ತೈತ್ರಿ ಅಲ್ಲಿ ಆ ಭಾಗದಾಗ ಜಾಸ್ತಿ ಬೆಳೀತಾರಲ್ಲ. ನನಗೇನು ಮಾಡಿದ್ರು, 1-2 ಎಕರೆ ಹಾಕಂತಂದು 1-6 ಕೆಜಿ ಬೀಜ ಕಲಿಸ್ಯಾರ್ರಿ, ಪ್ರೈವೇಟ್ ಕಂಪ್ನಿ ಬೀಜ, ಅವನ್ನ ನಾನು ಹಾಕಿನ್ರಿ. ಹಾಕಿದಾಗ ಗೊತ್ತಾಗೈತ್ರಿ, ಇಲ್ಲಿ ಕನಕಗಿರಿ ಅಂತಂದು ನೀರು 60 ಕಿಲೋಮೀಟರ್ದಾಗ ಐತ್ರಿ ನಮ್ಮೂರ್ಲಿಂದ. ಈ ಕನಕಗಿರಿಯಾಗ ಮಾರ್ಕೆಟ್ ಆ ಸುತ್ತಮುತ್ತ ಭಾಗದವರು ರೈತರು ಮಾಡಕತ್ತಾರ್ರಿ, ಅವ್ರಲ್ಲ ಜಾಸ್ತಿ ಅವಳು ಬೆಳೀತಾರ, ಸಣ್ಣ ಪ್ರಮಾಣದಾಗ ಬೆಳೀತಾರ. ಆದ್ರೆ ಕರ್ನೂಲ್ ಡಿಸ್ಟಿಕ್ ಅಲ್ಲಿ ಜಾಸ್ತಿ ಬೆಳೀತಾರ, ಅದನ್ನ ಹಾಕು ಚೆನ್ನಾಗಿ ಸೆಟ್ ಆದ್ರ ಜಾಸ್ತಿ ಮಾಡುವಂತಿ ಅಂತಂದು 1-2 ಎಕರೆ ಅಂತಂದು 6 ಕೆಜಿ ಕಲಿಸ್ಯಾನ್ರಿ ಬೀಜ. ನಾನು ಅದನ್ನ 2.5 ಎಕರೆ ಊರೇನ್ರಿ ಬೀಜನ, ಅದ್ರಾಗ 5 ಕೆಜಿ ಬಳಸಿ 2.5 ಎಕರೆ ಬೀಜ ಊರೇನ್ರಿ. ಔಡದಲ್ಲಿ ಬೆಳೆಗಳಿಗೆ ಸಮಸ್ಯೆಗಳು ಏನಿರುತ್ತೆ ಅಂತ? ರಸ ಇರ ಕೀಡಿ ಇದು ಅದೊಂದೇ, ಅಷ್ಟು ಬಿಟ್ರೆ ಬೇರೆ ಏನು ಸಮಸ್ಯೆ ಬರಲ್ಲ. ಹಸರದು ಆಮಿ ಒಂದು ಬರ್ತ್ರಿ, ಕೀಡಿ ಒಂದು ಬರ್ತದೆ, ನಾಮದ ಕೀಡಿ ಅಂತಾರ. ಅದು ಬಹಳ ಉದ್ದ ಇರ್ತದೆ, ಅಂದ್ರ 2 ಇಂಚ್ ಉದ್ದ ಇರ್ತದೆ. ಅದು ಬೆಳೆ ಹಾನಿ ಮಾಡುತ್ತೆ, ಹಾನಿ ಮಾಡುತ್ತೆ. ಅದನ್ನೇನು ಒಂದು ಹೂವಿಗೆ ಬರ ಮಾಟ ಅಷ್ಟೇ ನೋಡ್ಕೊಂಡ್ರೆ ಸಾಕು, ಒಂದ್ರಲಿಂದ ಎರಡು ಸ್ಪ್ರೇ ಕೊಟ್ಟಿದ್ರು ಆ ಬೆಳೆ ಕ್ಲೋಸ್. ಹೂ ಬರೋದೊಳಗೆ ಅದನ್ನ ನಿಯಂತ್ರಣಕ್ಕೆ ತರಬೇಕು, ನಿಯಂತ್ರಣಕ್ಕೆ ತರಬೇಕು. ತಂದ್ರೆ ಮುಂದೆ ಚೆನ್ನಾಗಿ ಬೆಳೆ ಬರ್ತದೆ. ಈಗ ನಿಮ್ಮ ಕೃಷಿಯ ಅನುಭವಗಳನ್ನ ಕೇಳಿದ್ರೆ ಮುಖ್ಯವಾಗಿ ನೀವು ನುಗ್ಗೆಯನ್ನ ಲಾಭದಾಯಕ ಬೆಳೆಯನ್ನಾಗಿ ಮಾಡ್ಕೊಂಡು ಬಂದಿದ್ದೀರಿ. ಈಗ ಪರಿವರ್ತನೆ ಬೆಳೆಯಾಗಿ ಔಡಲಕ್ಕೆ ಹೋಗ್ತಾ ಇದ್ದೀರಿ. ಸೊ ಹಾಗಾಗಿ ಒಂದು ಕೃಷಿ ಅನ್ನೋದು ಒಂದು ದೊಡ್ಡ ಉದ್ಯಮವನ್ನಾಗೆ ನಾವು ಮಾಡ್ಕೊಳ್ಬಹುದು, ದೊಡ್ಡ ಪ್ರಮಾಣದಲ್ಲಿಯೇ ಆದಾಯವನ್ನ ನಿರೀಕ್ಷೆ ಮಾಡಬಹುದು, ಪಡ್ಕೊಳ್ಬಹುದು ಅನ್ನುವಂಥದ್ದು. ಈಗ ನಿಮ್ಮ ಕೃಷಿಯ ಅನುಭವ ಅಥವಾ ನಿಮ್ಮನ್ನು ನೋಡಿ ನಿಮ್ಮ ಈ ಬೆಟಗೇರಿ ಗ್ರಾಮದ ರೈತರಿಗೆ ಯಾವ ಇಂಪ್ಯಾಕ್ಟ್ ಆಗಿದೆ, ಅವರು ಏನಾದರೂ ಬದಲಾಗ್ತಿದ್ದಾರೆ ಹೇಗೆ? ಫಸ್ಟ್ ನಾವು ಅವಳ ಮಾಡಿರಿ, 2.5 ಎಕರೆ ಹೊಲ ಅವಳ ಮಾಡಿರಿ. ಇಲ್ಲಿ ಮಿಷನ್ ಹಾಕಕ್ಕ ಅನುಕೂಲ ಇಲ್ರಿ. ಅವಾಗ ಏನಾಯ್ತು, ನಾವು ಇಲ್ಲಿಂದ ಟ್ಯಾಕ್ಟ್ರಿ ತುಂಬಿಕೊಂಡು ಹೋಗಿ ಆ ಕಾಯಿನ ಅಲ್ಲಿ ಕನಕಗಿರಿಗೆ ಹೋಗಿ ಅಲ್ಲಿ ಮಿಷನ್ ಹಾಕ್ಸಿ ಅಲ್ಲಿ ಮಾರ್ಕೆಟಿಂಗ್ ಮಾಡಿರಿ. ಓ, ಇಷ್ಟು ದೂರ ಮಾಡ್ಬೇಕಂದ್ರೆ ರೈತರು ಯಾರು ಮಾಡಲ್ರಿ ಇಲ್ಲಿ ಲೋಕಲ್ನಾಗ. ಅವಾಗ ಏನ್ ಮಾಡಿದ್ವಿ ನಾವು, ಗುಜರಾತ್ಲಿಂದ ಒಂದು ಕಂಪ್ನಿದು ಒಂದು ಮಿಷನ್ 135,000 ರೂಪಾಯಿ ಒಂದು ಮಿಷನ್ ಪರ್ಚೇಸ್ ಮಾಡಿರಿ. ನಮ್ಮನ್ನ ನೋಡಿ ಮಿಷನ್ ಐತೆ ಇವ್ರು ಹಾಕಕತ್ತಾರಂತ ನಮ್ಮ ಸುತ್ತಮುತ್ತ ಸಣ್ಣ ರೈತರೆಲ್ಲ ಚಾಲು ಮಾಡ್ಯಾರಲ್ಲ, ಅವಡೆಲ್ಲ ಬೆಳೆಯೋದು, ಅವಡೆಲ್ಲ ಬೆಳೀತಾರ್ರಿ. ಅವ್ರದ್ದು ನಾವು ಮಿಷನ್ ಹಾಕಿ ನಾವೇ ಖರೀದಿ ಮಾಡಿ ನಾವೇ ಕಲ್ಸಕತ್ತೀವಿ. ಸೊ ಇಲ್ಲಿ ಚಿಲ್ಲರೆ ಖರೀದಿನೂ ನೀವೇ ಮಾಡ್ಕೋದ್ರಿ, ನೀವನ್ನು ಹೋಲ್ಸೇಲ್ ಆಗಿ ಬೇರೆ ಹೋಲ್ಸೇಲ್ ಆಗಿ ನಾವು ಲೋಡ್ ಆಗಿಂದೆ ಲೋಡ್ ಕಲಿಸ್ತೀವಿ. ಒಳ್ಳೆಯದು ಅಂಬಟಿ ಪೂರ್ಣಚಂದ್ರರವರೇ, ನಮ್ಮ ಕಿಸಾನವಾಣಿಯ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ ನುಗ್ಗೆಕಾಯಿ ಬೆಳೆಯ ಬಗ್ಗೆ ಮತ್ತು ಔಡಲ ಬೆಳೆಯ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ನುಗ್ಗೆ ಬೆಳೆ ಬೇಸಾಯ ಕುರಿತು ಕೊಪ್ಪಳ ಜಿಲ್ಲೆ ಬೆಟಗೇರಿ ಗ್ರಾಮದ ಅಂಬಟ್ಟಿ ಪೂರ್ಣಚಂದ್ರರಾವ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿ 2.0 ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿದೆ. ಓದುತ್ತಿರುವ ಮಕ್ಕಳಿಗೆ, ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಜಿಎಸ್ಟಿ 2.0 ಸಂತಸದ ಸುದ್ದಿ ತಂದಿದೆ. ಇದುವರೆಗೆ ಶೇಕಡ 12ರ ಜಿಎಸ್ಟಿ ವ್ಯಾಪ್ತಿಯ ವಸ್ತುಗಳಾದ ಜಾಮಿಟ್ರಿ ಬಾಕ್ಸ್, ಶೈಕ್ಷಣಿಕ ಆಟಿಕೆಗಳು ಇನ್ನು ಮುಂದೆ ಶೇಕಡ 5ರ ತೆರಿಗೆ ವ್ಯಾಪ್ತಿಗೆ ಬರಲಿದೆ. ಗ್ರಾನೈಟ್, ಮಾರ್ಬಲ್, ಮೆಡಿಕಲ್ ಗ್ರೇಡ್ ಆಮ್ಲಜನಕ, ಕೆಲ ಪೀಠೋಪಕರಣಗಳು, ಗೃಹ ಅಲಂಕಾರಿಕ ಸಾಮಗ್ರಿ, ಸಂಗೀತ ಸಾಧನ, ಕೈಮಕ ಉಡುಪುಗಳು ಇನ್ನು ಮುಂದೆ ಶೇಕಡ 5ರ ಜಿಎಸ್ಟಿ ತೆರಿಗೆ ವ್ಯಾಪ್ತಿಗೆ ಬರಲಿದೆ. ಸಿನಿ ಪ್ರಿಯಕರಿಗೆ 100 ರೂಪಾಯಿಗಳ ಒಳಗಿನ ಟಿಕೆಟ್ ಮೇಲೆ ಶೇಕಡ 5 ಮತ್ತು 2,500 ರೂಪಾಯಿ ಒಳಗಿನ ಪಾದರಕ್ಷೆಯು ಸಹ ಶೇಕಡ 5ರ ಜಿಎಸ್ಟಿ ತೆರಿಗೆ ವ್ಯಾಪ್ತಿಗೆ ಬರಲಿದೆ. ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿಎಸ್ಟಿ 2.0 ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿದೆ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಈಗ ಕೇಳಿ ರೈತರಿಗೆ ಸಲಹೆ. ಉತ್ತಮ ಹಸುಗಳ ಆಯ್ಕೆಗೆ ಗಮನಿಸಬೇಕಾದಂತಹ ಅಂಶಗಳ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ರೈತ ಬಾಂಧವರಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹೊಸದಾಗಿ ಹೈನುಗಾರಿಕೆಯನ್ನು ಶುರು ಮಾಡತಕ್ಕಂತಹ ರೈತರಿಗೆ ಯಾವ ತಳಿ ಅನ್ನೋದು ಬಗ್ಗೆ ಯಾವಾಗಲೂ ಒಂದು ಜಿಜ್ಞಾಸೆ ಇರ್ತದೆ. ಹಾಗಾಗಿ ಅವರು ತಮ್ಮ ರೈತ ಬಾಂಧವರ ಸ್ನೇಹಿತರಲ್ಲಿ ಚರ್ಚೆ ಮಾಡ್ತಾರೆ, ಅಥವಾ ಪಶು ವಿಜ್ಞಾನಿಗಳ ಜೊತೆಯಲ್ಲಿ ಅವರು ಚರ್ಚೆ ಮಾಡಿ, ಅಥವಾ ನಿಮ್ಮ ಸ್ಥಳೀಯವಾಗಿರ್ತಕ್ಕಂತಹ ಪಶುವೈದ್ಯರಲ್ಲಿ ಚರ್ಚೆ ಮಾಡಿ ಉತ್ತಮ ಹಸುಗಳ ಆಯ್ಕೆ ಬಗ್ಗೆ, ಹಾಗೇನೆ ಎಮ್ಮೆಗಳ ಬಗ್ಗೆನೂ ಸಹ, ಅವುಗಳ ತಳಿ ಯಾವ ತಳಿ ಸೂಕ್ತ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಬೇಕಾದ್ದು ಮುಖ್ಯ. ಯಾವಾಗಲೂ ಹೈನುಗಾರಿಕೆಯನ್ನು ಒಂದು ಕಸುಬನ್ನಾಗಿ ಪಡೆಯುತ್ತಂತ ಸಂದರ್ಭದಲ್ಲಿ ನಾವು ಹೆಚ್ಚು ಹಾಲಿಟ್ಟಕ್ಕಂತಹ ಮಿಶ್ರತಳಿ ಹಸುಗಳನ್ನ ಖರೀದಿ ಮಾಡೋದು ಹೆಚ್ಚು ಸೂಕ್ತ. ನಮ್ಮ ಬಳ್ಳಾರಿ ಭಾಗಕ್ಕೆ ಹೆಚ್ಚು ಬಿಸಿಲಿರುವ ಪ್ರದೇಶವಾದ್ರಿಂದ ಜರ್ಸಿ ತಳಿಗಳು ಹೆಚ್ಚು ಸೂಕ್ತ ಅನ್ನೋದನ್ನ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬಿಸಿಲನ್ನ ತಡೆಕೊಳ್ತಕ್ಕಂಥ ಶಕ್ತಿ ಜರ್ಸಿಗಳಿಗೆ ಹೆಚ್ಚಿದೆ. ಹಾಗೆ ಜರ್ಸಿ ತಳಿಗಳು ಚಿಕ್ಕ ತಳಿಗಳಾದ್ರಿಂದ ಅವುಗಳು ನಿರ್ವಹಣೆ ಸಹ ಸುಲಭ, ಅವುಗಳಿಗೆ ಕೊಡ್ತಕ್ಕಂಥ ಮೇವಿನ ಪ್ರಮಾಣ ಸಹ ನಾವು ಸುಲಭವಾಗಿ ನಿರ್ವಹಣೆ ಮಾಡಬಹುದು. ಹಾಗೆ ಎಮ್ಮೆ ಸಾಕಾಣಿಕೆಯನ್ನ ಮಾಡಿದಾಗ ಗುಜರಾತಿನ ಸೂರ್ತಿ ತಳಿ ಅಥವಾ ದೇಲಿ ಎಮ್ಮೆ ಅಂತ ಹೇಳ್ತೀವಿ, ಮುರ್ರಾ ಎಮ್ಮೆಯನ್ನ ಹೆಚ್ಚು ಸಾಕ್ತಾ ಇರೋದಕ್ಕನ್ನ ನೋಡ್ತೇವೆ. ಯಾವಾಗ ದೊಡ್ಡ ಗಾತ್ರದ ಎಮ್ಮೆಗಳನ್ನ ಅಥವಾ ಹಸುಗಳನ್ನು ಸಾಕ್ತೀರ, ಹೆಚ್ಚು ಮೇವು ಬೇಕು ಅನ್ನೋದ್ರ ಕಡೆನೂ ನಾವು ಗಮನವನ್ನು ವಹಿಸ್ಬೇಕು, ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು. ಆದ್ರೆ ಈ ಹಸು ಎಮ್ಮೆಗಳನ್ನ ನಾವು ಮಾರುಕಟ್ಟೆಗೆ ಹೋಗಿ ತಗೊಳ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನ ಗಮನದಲ್ಲಿ ಇಡಬೇಕು ಅನ್ನೋದನ್ನ ನೋಡ್ತಾ ಹೋದಾಗ, ಯಾವಾಗ್ಲೂ ಚಿಕ್ಕ ವಯಸ್ಸಿನ ಹಸು ಅಥವಾ ಎಮ್ಮೆಗಳನ್ನ ನಾವು ಖರೀದಿ ಮಾಡಬೇಕು. ಸಾಮಾನ್ಯವಾಗಿ ನಾವು ಒಂದು ಕರು ಹಾಕಿರ್ತಕ್ಕಂತಹ ಅಥವಾ ಎರಡು ಕರು ಹಾಕಿರ್ತಕ್ಕಂತಹ ಹಸು ಎಮ್ಮೆಗಳನ್ನ ಖರೀದಿ ಮಾಡಿ ಅಂತ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ನಂತರ ಅದು ತಮ್ಮ ಮನೆಗೆ ಬಂದ ನಂತರ ಹೆಚ್ಚು ದಿನಗಳ ಕಾಲ ಮತ್ತಷ್ಟು ಕರುಗಳನ್ನು ಹಾಕಿ ನಿಮಗೆ ಹೆಚ್ಚು ಹಾಲನ್ನು ಕೊಡ್ತಕ್ಕಂತಹ ಸಾಧ್ಯತೆ ಅದರಿಂದ ಇರುತ್ತೆ. ಯಾವಾಗ್ಲೂ ಖರೀದಿ ಮಾಡ್ತಕ್ಕಂತಹ ದನದ ವಯಸ್ಸು 5-6 ವರ್ಷದ ಒಳಗಿರಬೇಕು. ಹಾಗಿದ್ರೆ ಅದು ಮತ್ತೊಂದು 5-6 ವರ್ಷಗಳ ಕಾಲ ನಿಮ್ಗೆ ಹೆಚ್ಚು ಲಾಭವನ್ನು ಪಡೀಲಿಕ್ಕೆ ಸಾಧ್ಯತೆ ಇರುತ್ತೆ. ಜೊತೆಯಲ್ಲಿ ಹೆಚ್ಚು ಹಾಲು ಕೊಡ್ತಕ್ಕಂತಹ ಹಸುಗಳು ಯಾವಾಗ್ಲೂ ಸೌಮ್ಯವಾಗಿರ್ತವೆ. ಇದನ್ನ ನಾವು ಸಂತೆಯಲ್ಲಿ ಪರೀಕ್ಷೆ ಮಾಡ್ಬೋದು ಸಹ. ನೀವು ಹೊಸಬ್ರು ಹಾಲಿಂತಾ ಇದ್ರು ಅದು ಸೌಮ್ಯವಾಗಿದೆ ಅಂತ ಹೇಳಿದ್ರೆ ಆ ಹಸು ತಮ್ಮ ಮನೆಗೂ ಬಂದಾಗ ಸೌಮ್ಯವಾಗಿದ್ದು ಹೆಚ್ಚು ಹಾಲು ಕೊಡ್ತಕ್ಕಂತಹ ಒಂದು ಕ್ಷಮತೆ ಅದಕ್ಕಿರುತ್ತೆ. ಅದರ ಚರ್ಮ ನುಣುಪಾಗಿರ್ಬೇಕು, ಕೂದಲು ಮೃದುವಾಗಿರ್ಬೇಕು. ಕೂದಲನ್ನ ಅವುಗಳ ಆರೋಗ್ಯವನ್ನ ಸೂಚಿಸೋದ್ರಿಂದ ಅವುಗಳ ಚರ್ಮದ ಹೊಳಪು ಕೂದಲಿನ ಬಗ್ಗೆನೂ ಸಹ ರೈತ ಗಮನ ಹರಿಸ್ಬೇಕು. ಹಾಗೇನೆ ಅವುಗಳ ಕಣ್ಣುಗಳು ಕಾಂತಿಯುತವಾಗಿರ್ತವೆ ಮತ್ತು ಚುರುಕಾಗಿರ್ತವೆ. ಜೊತೆಯಲ್ಲಿ ಹೊಟ್ಟೆ ಮತ್ತೆ ಎದೆ ಗೂಡು ಯಾವಾಗ್ಲೂ ದೊಡ್ಡದಾಗಿರ್ತಕ್ಕಂತಹ ದನಗಳಿದ್ರೆ ಹೆಚ್ಚು ಆಹಾರವನ್ನು ತಿಂದು ಹೆಚ್ಚು ಹಾಲನ್ನು ಕೊಡ್ತಕ್ಕಂಥ ಶಕ್ತಿ ಅವುಗಳಿರುತ್ತೆ. ಬಹಳ ಮುಖ್ಯವಾಗಿ ಕೆಚ್ಚಲಿನ ಮೇಲೆ ಮತ್ತು ಕೆಚ್ಚಲಿನ ಮುಂದೆ ಇರತಕ್ಕಂತಹ ರಕ್ತನಾಳಗಳು ಕಣ್ಣಿಗೆ ಎದ್ದು ಕಾಣೋ ರೀತಿಯಲ್ಲಿ ಇರಬೇಕು. ಇದು ಒಳ್ಳೆಯ ಹೈನು ದನಗಳ ಹೈನು ರಾಸುಗಳ ಒಂದು ಲಕ್ಷಣ. ಕೆಚ್ಚಲು ದೊಡ್ಡದಾಗಿದ್ದು ಮೃದುವಾಗಿರಬೇಕು ಮತ್ತು ಬಹಳ ಮುಖ್ಯವಾಗಿ ಕೆಚ್ಚಲಿನ ತೊಟ್ಟುಗಳೇನಿರುತ್ತೆ ಅವುಗಳು ಸಮನಾಗಿದ್ದು ದೊಡ್ಡದಾಗಿರ್ಬೇಕು. ಹಾಗಿದ್ರೆ ಮಾತ್ರ ಅವುಗಳನ್ನ ಹಿಂಡೋದು ಸುಲಭ ಅನ್ನೋದನ್ನ ಸಹ ಗಮನಿಸ್ಬೇಕು. ಹಸುಗಳನ್ನ ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಶುವೈದ್ಯರಿಂದ ಅದರ ಆರೋಗ್ಯವನ್ನ ಪರೀಕ್ಷೆ ಮಾಡಿನೆ ಖರೀದಿ ಮಾಡೋದು ಬಹಳ ಸೂಕ್ತ. ಕರು ಹಾಕಿರ್ತಕ್ಕಂತಹ ಹಸು ಅಥವಾ ಎಮ್ಮೆಗಳನ್ನ ಖರೀದಿ ಮಾಡ್ತಿದ್ರೆ ಅದು 2 ತಿಂಗಳಿಗೆ ಮೀರದಂತಹ ಏನು ಚಿಕ್ಕ ವಯಸ್ಸಿನ ಕರುಗಳಿದ್ದಾಗಲೇ ನೀವು ತರೋದು ಹೆಚ್ಚು ಸೂಕ್ತ. ಕಾರಣ ಅದು ಹೆಚ್ಚು ಹಾಲನ್ನ 2 ತಿಂಗಳ ಅವಧಿಯಲ್ಲಿ ಹಾಲಿನಿರ್ತಕ್ಕಂತ ರಾಸು ಕೊಡುತ್ತೆ. ನಂತರ ಪ್ರತಿ ತಿಂಗಳೂ ಅದರ ಹಾಲಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆಗಷ್ಟೇ ಕರು ಹಾಕಿರ್ತಕ್ಕಂತ ಹಸುಗಳು ಅಥವಾ ಎಮ್ಮೆಗಳನ್ನ ತುಂಬಾ ಗಬ್ಬ ಇರತಕ್ಕಂತಹ ದನ ಹಸುಗಳನ್ನ ಖರೀದಿ ಮಾಡಿದಾಗ ಅವುಗಳನ್ನು ತಮ್ಮ ಪ್ರದೇಶಗಳಿಗೆ ಸಾಗಿಸಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಿ ಸಾಗಿಸ್ಬೇಕಂತ ಸಹ ಬಹಳ ಮುಖ್ಯವಾದದ್ದು. ಹಾಗೇನೆ ತುಂಬಾ ಗರ್ಭ ಇರತಕ್ಕಂಥ ಹಸುಗಳನ್ನ ಪಡೆಯೋದಕ್ಕಿಂತ ಕರೆದು ಹಾಕಿದ ನಂತರ ಹಸುಗಳನ್ನ ತಮ್ಮ ಮನೆಗೆ ತರೋದು ಹೆಚ್ಚು ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಸುವನ್ನ ಅಥವಾ ಎಮ್ಮೆಗಳನ್ನ ಖರೀದಿ ಮಾಡ್ಬೇಕಾದ್ರೆ ಅದರ ಹಾಲಿಂಡುವ ಪ್ರಮಾಣವನ್ನ ಸಹ ನಿಖರವಾಗಿ ಗೊತ್ತು ಮಾಡಿಕೊಂಡು ರೈತರು ಖರೀದಿ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಲೀಟರ್ ಹಾಲಿಗೆ ಇಂತಿಷ್ಟು ಹಣ ಅಂತ ಇರ್ತದೆ. 10 ಲೀಟರ್ ಹಾಲು ಕೊಟ್ರೆ ಒಂದು ಹಸುವಿನ ಅಥವಾ ಎಮ್ಮೆಯ ಬೆಲೆ 40,000, ಅದಕ್ಕೆ ಮೀರಿ ಇರತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪ್ರತಿ ಕೆಚ್ಚಲಿನಲ್ಲೂ ಹಾಲು ಹಿಂಡುತ್ತೆ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಬೇಕು ಮತ್ತು ಹಾಲಿನ ಪ್ರಮಾಣವನ್ನ ಖಾತ್ರಿ ಮಾಡಿಕೊಂಡೇ ರೈತರು ದನಗಳನ್ನ ಖರೀದಿ ಮಾಡಿದ್ರೆ ಅವರು ಅದರಿಂದ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಉತ್ತಮವಾದಂತಹ ಹಸು ಅಥವಾ ಎಮ್ಮೆಗಳನ್ನೇ ಅಷ್ಟೇ ನೀವು ಖರೀದಿ ಮಾಡಿ ತಮ್ಮ ಮನೆಗಳಿಗೆ ತನ್ನಿ. ಹಾಗಿದ್ದಲ್ಲಿ ಮಾತ್ರ ತಮ್ಮ ಹೈನುಗಾರಿಕೆ ಯಶಸ್ವಿಯಾಗುತ್ತೆ. ಇದು ಹೈನುಗಾರಿಕೆಯನ್ನು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ನಾವು ವಹಿಸಬೇಕಾದಂತ ಮೊಟ್ಟ ಮೊದಲ ಎಚ್ಚರಿಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತರಿಗೆ ಸಲಹೆ ಕೇಳ್ತೀರಿ. ಈಗ ಒಂದು ಕೃಷಿ ಗೀತೆ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ. ಹಂಗಾಮಿಗೆ ಸೂಕ್ತವಾದ ತಳಿಯ ಬೆಳೆಯಿರಿ, ಹೆಚ್ಚು ಇಳುವರಿ ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಮೊದಲ ಮುಂಗಾರಿಗೆ ಯಾವ ತಳಿಗಳು ಇದ್ದರೆ ಅವನು ಹೇಳು ನಾನು ಬೆಳೆಯಲು. ಇಂಡ ತಳಿಗೆ ಯಾವ ತಳಿಗಳು